ಅಂತರಂಗದ ಗುಡಿಯ ಒಳಗ ಎಂತ ದೇವರು ಕಂಡೆನು, ಅಂತರಂಗದ ಗುಡಿಯ ಒಳಗ ಎಂತ ದೇವರು ಕಂಡೆನು, ಅಂತರಂಗದ ಗುಡಿಯ ಒಳಗ ಎಂತ ದೇವರು ಕಂಡೆನು. ಆರು ಅಳಿದು ಮೂರು ತಿಳಿದು ಏರಿ ಮ್ಯಾಲಕ ನಡೆದೆನು, ಆರು ಅಳದು ಮೂರು ತಿಳಿದು ಏರಿ ಮ್ಯಾಲಕ ನಡೆದೆನು, ಏರಿ ಮ್ಯಾಲಕ ನಡೆದೆನು ನಾಕೋರಿಸಿದ್ದನು ಕಂಡೆನು, ಏರಿ ಮ್ಯಾಲಕ ನಡೆದೆನು ನಾಕೋರಿಸಿದ್ದನು ಕಂಡೆನು, ಅಂತರಂಗದ ಗುಡಿಯ ಒಳಗ ಎಂತ ದೇವರು ಕಂಡೆನು, ಅಂತರಂಗದ ಗುಡಿಯ ಒಳಗ ಎಂತ ದೇವರು ಕಂಡೆನು, ಅಂತರಂಗದ ಗುಡಿಯ ಒಳಗ ಎಂತ ದೇವರು ಕಂಡೆನು, ಅಂತರಂಗದ ಗುಡಿಯ ಒಳಗ ಎಂತ ದೇವರು ಕಂಡೆನು. ಇದೇ ಕಲಾವಿದರಿಂದ ಇನ್ನೊಂದು ಸಂಪ್ರದಾಯದ ಪದ. ಶ್ರೀಯರ ಗುರವಿಗೆ ನೆನದು ಮಗಳ ಗೋಪ್ಯಮಗಬೇಡಿ, ಶ್ರೀಯರ ಗುರವಿಗೆ ನೆನದು ಮಗಳ ಗೋಪ್ಯಮಗಬೇಡಿ, ಎರಡೈದ ತಿಂಗಳ ಹೊತ್ತು ಎಂತ ರಾತ್ನಮ್ಮನೆಯತ್ತೆ, ಎರಡೈದ ತಿಂಗಳ ಹೊತ್ತು ಎಂತ ಎರಡೈದ ತಿಂಗಳ ಹೊತ್ತು ಇಂತ ರತ್ನ ಮನೆತ್ತೆ, ಎರಡೈದ ತಿಂಗಳ ಹೊತ್ತು ಇಂತ ರತ್ನ ಮನೆತ್ತೆ, ಎಣ್ಣೆ ಒತ್ತಿ ಕೈಲಿಲ್ಲ ತೀಡಿ, ಅಂದ್ರೆ ನೀರನ್ನು ಬೆರಸಿ ನಾನು ಎರಡೇನು ಬರಸಿ, ಅಂತರ್ರೆ ನೀರನ್ನು ಬೆರಸಿ ನಾನು ಎರಡೇನು ಬರಸಿ, ಅಂತರ್ರೆ ನೀರನ್ನು ಬೆರಸಿ ನಾನು ಎರಡೇನು ಬರಸಿ, ಅಂತರಲೆ ನೀರನ್ನು ಬೆರಸಿ ನಾನು ವರದೆನ ಮೈ ವರಸಿ, ಎಣಲಾಕೆ ಚಿಕ್ಕಿ ಬೇತಲ ತಳದು, ಎಣಲಾಕೆ ಚಿಕ್ಕಿ ಬೇತಲ ತಳದು, ಚಿಕ್ಕಿ ಕಸ್ತೂರಿ ತಾಪಣಿಗೆ ಕಣ್ಣೀಗಾಚಿನ ಕಾಡಿಗೆ, ಚೀಕಿ ಕಸ್ತೂರಿ ತಾಪಣಿಗೆ ಕಣ್ಣೀಗಾಚಿನ ಕಾಡಿಗೆ, ಚೀಕಿ ಕಸ್ತೂರಿ ತಾಪಣಿಗೆ ಕಣ್ಣೀಗಾಚಿನ ಕಾಡಿಗೆ, ಚೀಕಿ ಕಸ್ತೂರಿ ತಾಪಣಿಗೆ ಕಣ್ಣೀಗಾಚಿನ ಕಾಡಿಗೆ, ಸಣ್ಣ ಶಾವಿಗೆ ಬಾಲ ಬೆನಿ ಕಾಸಿದ ತುಪ್ಪ, ಬಾಲಲು ಕರದು ಮುದ್ದಾಡಿ ನಾನು ಉಣಸೆಂತು ತುಮಾಡೆ, ಬಾನಂದು ಕರದು ಮುದ್ದಾಡಿ ನಾನು ಉಣಸೆಂತು ತುಮಾಡೆ, ಬಾನೆಂದು ಕರದು ಮುದ್ದಾಡಿ ನಾನು ಶನ ತುತು ಮಾಡಿ, ಬಾಣೆಂದು ಕರದು ಮುದ್ದಾಡಿ ನಾನು ಉಣಶನ ತುತು ಮಾಡಿ, ಎಣ್ಣಿ ಬಣ್ಣದಕ್ಕಿ ಸಣ್ಣ ಬೇತಲದಕ್ಕಿ, ಎಣ್ಣಿ ಬಣ್ಣದಕ್ಕಿ ಸಣ್ಣ ಬೇತಲದಕ್ಕೆ, ಬಾನಂದು ಕರೀನಿ ಬಿಗುತಿಗೆ ಕೂಸ ಒಪ್ಪಿಕೊಳ್ಳಿರೆ, ಬಾನಂದು ಕರೀರಿ ಬೀಗುತಿಗೆ ಈ ಕೂಸ ಒಪ್ಪಿಸಿ ಕೊಳ್ಳೀರೆ ಬಾಳೆಂದು ಕರೀರಿ ಬೀಗರಿಗೆ ಈ ಕೋಸ ಒಪ್ಪಿಸಿಕೊಳ್ಳಾರೆ ಬಾಳೆಂದು ಕರೀರಿ ಬೀಗರಿಗೆ ಈ ಕೋಸ ಒಪ್ಪಿಸಿಕೊಳ್ಳಾರೆ ಅಣ್ಣಯ್ಯ ದನ ಸಾಕಿ ಕೇಳ ಮನ ಮೋಟಿ ಅಣ್ಣಯ್ಯ ದನ ಸಾಕಿ ಕೇಳ ಮನ ಮೋಟೆ ಸಣ್ಣ ಕೀ ಮಗಳು ನಿನ್ನ ಸ್ವಾಸಿ ನಡಸಿ ಕೊಳ್ಳರಿ ಸಂಬಳಸಿ ಸಣ್ಣ ಕೀ ಮಗಳು ನಿನ್ನ ಸ್ವಾಸಿ